వెంకటేశ సాసిర నామద వెంకటరమణ సాసిర నామద సాసిర నామద వెంకటరమణ దాసన మాడికో ఎన్న స్వామి సాసిర నామద వెంకటరమణ దాసన మాడికో దాసన మాడికో ఎన్న స్వామి సాసిర నామద వెంకటరమణ దాసన మాడికో దాసన మాడికో దాసన మాడికో దాసన మాడికో దాసన మాడికో ఎన్న స్వామి సాసిర నామద వెంకట రమణ దాసన మాడికో ಬುದ್ಧಿಗಳೆಲ್ಲಾ ಬಿಡಿಸು ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಳ ಬುದ್ಧಿಗಳೆಲ್ಲಾ ಬಿಡಿಸು ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಶಿರದೊಳು ಮೂಡಿಸೋ ದಾಸನ ಮಾಡಿಕೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರಗುವೇನಯ್ಯ ಅನುದಿನ ಪಾಡಿ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ ಕಡೆಗಣ್ಣಲೇಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿಕೋ ರಕ್ಷಣೆ ಮಾಡಯ್ಯ ಕೊರೆದು ಮೊರೆ ಹೊಕ್ಕವರ ಕಾಯುವ ಬಿರುದು ನೀ ಮರೆಯದೆ ರಕ್ಷಣೆ ಮಾಡಯ್ಯ ಕೊರೆದು ದುರಿತಗಳೆಲ್ಲವ ತರಿದು ಎನ್ನನು ಕೊರೆದು ದಾಸನ ಮಾಡಿಕೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ